ಜೀವಾತ್ಮರು ಮಾತ್ರ ಇಂಥ ಪ್ರಶ್ನೆಗಳನ್ನು ಎತ್ತಿಕೊಳ್ಳುವುದು ಸಹಜ. ಎಂತ ಪ್ರಶ್ನೆ ಅಂದ್ರೆ, ಜೀವನು ಹೇಗೆ ಹುಟ್ಟಿದ, ಜೀವಾತ್ಮರನ್ನು ಯಾರು ಹುಟ್ಟಿಸಿದ್ರು, ಅವರು ಕೇಳಿದ ಪ್ರಶ್ನೆಗಳ ಸೈಕಾಲಜಿಯ ಆಧಾರದ ಮೇಲೆ ಅವರವರಿಗೆ ಬೇರೆ ಬೇರೆ ಉತ್ತರಗಳನ್ನು ಪಡ್ಕೊಳ್ಳುವ ಸಾಧ್ಯತೆ ಇದೆ. ಅವರ ಸೈಕಾಲಜಿ ಪ್ರಕಾರ ಭಗವಂತನು ಜೀವಾತ್ಮನ್ನು ಸೃಷ್ಟಿ ಮಾಡಿದ, ಮತ್ತೊಬ್ಬರು ಸೈಕಾಲಜಿ ಪ್ರಕಾರ ಭಗವಂತನು ಚೈತನ್ಯನೇ, ಜೀವಾತ್ಮನು ಚೈತನ್ಯನೇ, ಆದ್ದರಿಂದ ಭಗವಂತನು ತನ್ನ ಒಂದು ಅಂಶವನ್ನ ಕಳಿಸಿಕೊಟ್ಟು ಅದನ್ನು ಜೀವಾತ್ಮ ಅಂತ ಕರೀತಾರೆ. ಇವೆಲ್ಲ ಏನು ಹೇಳಿಕೆಗಳು ಲಭ್ಯವಾಗ್ತವೆ, ಇವುಗಳು ಅವರವರ ಸೈಕಾಲಜಿ ಮೇಲೆ ಅವರವರಿಗೆ ಉತ್ತರಗಳು ಲಭ್ಯ ಆಗ್ತವೆ. ಉಪನಿಷತ್ ಅಧ್ಯಯನದಲ್ಲಿ ಇವು ಯಾವುಗಳಿಗೂ ವಿರೋಧ ಇಲ್ಲ, ಆದರೆ ಇವುಗಳ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಒಂದು ಎಲ್ಲೋ ಒಂದು ವಿಷಯದಲ್ಲಿ ಸೂಕ್ಷ್ಮವಾಗಿ ನಾವು ಕಾಂಪ್ರಮೈಸ್ ಮಾಡಿದರೆ ಪೂರಾ ಶಾಸ್ತ್ರಕ್ಕನೇ ಆಘಾತ. ಪೂರ ಶಾಸ್ತ್ರಗಳಿಗೆ ಶಾಸ್ತ್ರ ಅನರ್ಥಕ್ಯ ಅಂತ ಸಿದ್ಧ. ನಮಗೆ ಶಾಸ್ತ್ರ ಸಾರ್ಥಕ್ಯ ಆಗೋ ಬದಲು ಏನಾಗ್ತದೆ, ಅನರ್ಥಕ್ಯ. ಗುರು ಶಿಷ್ಯ ಪರಂಪರೆಗೆ ಆಧಾರವಾಗುತ್ತದೆ. ಪರಮ ಪುರುಷಾರ್ಥವಾದಂತಹ ಮೋಕ್ಷಕ್ಕೆ ಕುಂದು ಬರುತ್ತದೆ, ಟಾರ್ಗೆಟ್ ಕನ್ಫ್ಯೂಷನ್ ಆಗಿರುತ್ತದೆ. ಈಗ ಅನೇಕ ಆಘಾತಗಳು ಉಂಟಾಗುವ ಸಾಧ್ಯತೆ ಇದೆ, ಹೀಗಾಗಿ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ಇನ್ನೂ ಸ್ಪಷ್ಟವಾಗಿದೆ ಹೋದ್ರೆ ಇನ್ನೊಂದು ನಾಲ್ಕು ಸಲ ಅಧ್ಯಯನ ಮಾಡುದು, ಮತ್ತು ನಿನಗೆ ಅರ್ಥ ಆಗಲ್ಲ ಅಂದ್ರೆ ಇನ್ನೊಂದು 10 ಜನ್ಮ ವೇಟ್ ಮಾಡು. ಯಾಕಂದ್ರೆ ಇದಕ್ಕೆ ವಾಪಸ್ ಅಂತೂ ಇಲ್ಲ. ನೀ ಎಷ್ಟು ಮಾಡಿಯೋ ಅಷ್ಟು ನೀ ಇದ್ದೇ ಇರ್ತೀಯ, ಅದ್ರ ಮುಂದಿನ ಪ್ರಯಾಣ ಶುರು ಆಗ್ತದೆ. ಫೈನ್, ವಂಡರ್ಫುಲ್, ನಿನ್ ಲಾಸ್ ಏನಿದೆ. ಹೀಗಾಗಿ ನಮ್ಮೆಲ್ಲರ ಪರಮ ಪುರುಷಾರ್ಥದ ಸಾರ್ಥಕ್ಕೆ ಎದುರೊಗಿದೆ ಅಂತಂದ್ರೆ ಶಾಸ್ತ್ರವನ್ನು ಯಥಾರ್ಥವಾಗಿ ನಾವು ಗುರುತಿಸುವಲ್ಲಿ ಇದೆ. ಇದಕ್ಕಾಗಿ ಏನ್ ಮಾಡ್ಬೇಕೀಗ, ಇಲ್ಲಿ ಹೇಳ್ತಾರೆ ಜೀವಾತ್ಮನ ಉತ್ಪತ್ತಿ ಮಂದ ಬುದ್ಧಿಯವರ ಕಾರಣವಾಗಿ. ನೀವೇ ವಿಚಾರ ಮಾಡಿ, ಸೃಷ್ಟಿ ಯಾಕಾಯಿತು, ನಾನು ಹೇಗೆ ಸೃಷ್ಟಿತನಾದೆ ಅನ್ನುವ ಪ್ರಶ್ನೆಗಳನ್ನು ಕೇಳುವವನು ತನ್ನನ್ನು ತಾನು ಏನೆಂದು ಅಂದುಕೊಂಡಿರುತ್ತಾನೆ. ಮೊದಲನೇ ಪಾಯಿಂಟ್, ಐ ಆಮ್ ಬಾರ್ನ್, ನಾನು ಸೃಷ್ಟಿತನಾಗಿದ್ದೇನೆ. ಈಗ ನಾನು ಸೃಷ್ಟಿತನಾಗಿದ್ದೇನೆ ಅನ್ನುವ ಈ ಹೇಳಿಕೆ ಪೂರ್ವಗ್ರಹ ನಿರ್ಣಯವೋ ಅಥವಾ ಯಾರಾದರೂ ಹೇಳಿಕೊಟ್ಟಿತ್ತು? ಪೂರ್ವಗ್ರಹ ಅಂದ್ರೆ ಈ ಪೂರ್ವಗ್ರಹ ನಿರ್ಣಯ ಎಲ್ಲಿಂದ ಬಂತು? ಅನ್ಲೆಸ್ ಯು ಟ್ರೇಸ್ ಇಟ್ ಟು ಪೂರ್ವ ಜನ್ಮ. ಇದೊಂಥರ ಅನಿಸ್ತದ, ಏನು ಅನುಮಾನದ ನಿರ್ಣಯ, ಇನ್ಫ್ಲುಯೆನ್ಷಿಯಲ್ ನಾಲೆಡ್ಜ್ ಅಂತ ಅನಿಸ್ತದ. ತಪ್ಪೇನಾದ್ರು ನಿನಗೆ ಲಿಂಗಗಳು ಅಂದ್ರೆ ಲಕ್ಷಣಗಳು ನಿನಗೆ ಲಭ್ಯ ಇವೆ, ಏನ್ ತಪ್ಪಿದೆ? ನಿನ್ನ ಹೊಗೆ ಲಭ್ಯ ಇತ್ತು, ನೀ ನಿರ್ಣಯ ಮಾಡಿ, ಏನಂತ ನಿರ್ಣಯ ಮಾಡಿದಿ, ಅದು ಎಲ್ಲ ಬೆಂಕಿ ಹತ್ತಿದೆ. ತಪ್ಪೇನಿದೆ ಅದರೊಳಗೆ? ಹಾಗೆ ಸೃಷ್ಟಿತವಾದ ಈ ಜಗತ್ತಿಗೆ ಅನೇಕ ಲಿಂಗಗಳಿವೆ. ಆ ಲಿಂಗಗಳ ಆಧಾರದ ಮೇಲೆ, ಆ ಅಂಗಗಳ ಆಧಾರದ ಮೇಲೆ ನಾವು ಒಂದು ನಿರ್ಣಯಕ್ಕೆ ಬರ್ತೇವೆ. ಅದಕ್ಕೆ ಅನುಮಾನಿತ ಜ್ಞಾನ ಅಂತ ಕರೀತೀವಿ. ಒಂದು ನಿರ್ಧಾರಕ್ಕೆ ಬರ್ತೇವೆ, ಇನ್ಫ್ಲುಯೆನ್ಷಿಯಲ್ ನಾಲೆಜ್. ಏನು, ಜೀವ ಇದ್ದಾನೆ, ನಾನು ಜೀವ, ಅಲ್ಪಮತಿ ಜೀವ, ಅಲ್ಪಶಕ್ತ ಜೀವ, ಅಲ್ಪ ಬುದ್ಧಿಯ ಜೀವ, ಜೊತೆಗೆ ಈ ನಿರ್ಣಯಕ್ಕೂ ಬರ್ತಾನೆ, ನನ್ನ ಕ್ರೀಡೆಗಾಗಿ, ನನ್ನ ಚಟುವಟಿಕೆಗಳಿಗಾಗಿ ನನಗೆ ಒಂದು ಕ್ಷೇತ್ರ ಕೂಡ ಲಭ್ಯ ಇದೆ, ಅದಕ್ಕೆ ಜಗತ್ತು ಅಂತ ಕರೆ. ಇದರ ಜೊತೆಗೆ ಬಾಯಲ್ಲಿ ನಾನು ಹೇಳಲಿಕ್ಕಿಲ್ಲ, ಆದರೆ ನನಗೆ ನನ್ನ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಸಾಕಷ್ಟು ನನಗೆ ಸ್ವಾತಂತ್ರ್ಯತೆಯೂ ಕೂಡ ಪುರುಷ. ಸಾಕಲ್ಲ, ಮನುಷ್ಯ ಕೆಡ್ಲಿಕ್ಕೂ, ಮನುಷ್ಯನು ತನ್ನ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೂ ಇಷ್ಟು ಸಾಕು. ನಾ ಹುಟ್ಟಿ ಇದ್ದೀನಿ, ನನಗೆ ಕ್ರೀಡೆಗೆ ಜಗತ್ತಿದೆ, ಈ ಜಗತ್ತಿನಲ್ಲಿ ನನಗೆ ಏನು ಬೇಕಾದ ಮಾಡಿಕೊಂಡು ಹೋಗುವ ಸ್ವಾತಂತ್ರ್ಯತೆಯು ಈ ಜೀವ. ಇವನ ಪ್ರಶ್ನೆ, ನಾನು ಹೆಂಗ್ ಹುಟ್ಟಿದೆ? ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ಮಂದ ಬುದ್ಧಿಯವರ ಪ್ರಶ್ನೆ. ಅವರಿಗೆ ನಾವು ಉತ್ತರ ಕೊಡ್ತೀವಿ, ನೀನು ಘಟಾಕಾಶವು ಹುಟ್ಟಿದಂತೆ ಹುಟ್ಟಿದೀಯ. ಏನು ಘಟಾಕಾಶ? ಮಹಾಕಾಶದಿಂದ ಘಟಾಕಾಶವು ಉಪಾಧಿವಶವಾಗಿ ಉಂಟಾಗಿದೆ. ಉಪಾಧಿಯ ಅಭಿಮಾನ, ಉಪಾಧಿಯ ಮೋಹದಿಂದಾಗಿ ನೀನು ಉಂಟಾಗಿದೆ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತೀಯ. ಆ ಮೂಲಕವಾಗಿ ಘಟದ ಸತ್ಯತೆಯನ್ನು ಒಪ್ಕೋತೀಯ. ಘಟಾಕಾಶ, ಘಟಾಕಾಶ ನಿನ್ನ ದೃಷ್ಟಿಯಲ್ಲಿ ಅದು ಸತ್ಯ. ನನ್ನ ದೃಷ್ಟಿಯಲ್ಲಿ ಘಟಾಕಾಶ ಸತ್ಯ ಅಲ್ಲ. ಆಕಾಶ ಒಂದು ಸತ್ಯ ಅಷ್ಟೇ ವಿನಃ ಘಟಾಕಾಶ ಸತ್ಯ ಅಲ್ಲ. ನಿಮ್ಮ ದೃಷ್ಟಿಯಲ್ಲಿ ಘಟಾಕಾಶ ಸತ್ಯವಲ್ಲದೆ ಹೋದರೂ ಕೂಡ ನನ್ನ ದೃಷ್ಟಿಯಲ್ಲಿ ಯಾಕೆ ಘಟಾಕಾಶ ಸತ್ಯ? ನೀನು ಉಪಾಧಿಯಲ್ಲಿ ಇಟ್ಟಿರುವ ಮೋಹ. ಇಲ್ಲಿ ಮೋಹ ಅಂದ್ರೆ ಸತ್ಯ ಬುದ್ಧಿ, ಅದು ಘಟ್ಟ ಆಗಿರ್ಬಹುದು, ಪಟ್ಟ ಆಗಿರ್ಬಹುದು, ಮಟ್ಟ ಆಗಿರ್ಬಹುದು, ಬಟ್ಟೆ ಆಗಿರ್ಬಹುದು, ಅದು ಮನೆ ಆಗಿರ್ಬಹುದು, ವೃಕ್ಷ ಆಗಿರ್ಬಹುದು, ಇವುಗಳಲ್ಲಿ ನೀನು ಏನು ಸತ್ಯ ಬುದ್ಧಿ ಅವಧಾರಣ ಮಾಡಿದೀಯೋ ಆವಾಗ ಆತ್ಮ ನೀನು ಸಪರೇಟ್ ಆಗಿಬಿಡ್ತೀಯ. ನಾನು ಈ ಈ ರೂಪಕ್ಕೆ, ಈ ಆಕಾರಕ್ಕೆ ಸೀಮಿತನು, ಈ ಬುದ್ಧಿಗೆ, ಈ ಶಕ್ತಿಗೆ ಸೀಮಿತನು. ಆದ್ರೆ ಈ ಬುದ್ಧಿ, ಈ ಶಕ್ತಿ, ಈ ಕ್ರಿಯೇಟಿವಿಟಿ, ಈ ಕಾರ್ಯಕಲಾಪಗಳು, ಈ ಕ್ರಿಯಾಕರ್ಮಗಳು, ಇವುಗಳನ್ನು ಮೀರಿ ಇನ್ನು ಏನೆಲ್ಲೋ ನಡೀತಾ ಇದೆ. ಗುಡುಗು, ಸಿಡಿಲು, ಮಿಂಚು, ಗಾಳಿ, ಬಿರುಗಾಳಿ, ಭೂಕಂಪಗಳು, ವೃಕ್ಷಗಳು, ಹಣ್ಣುಗಳು, ಕಾಯಿಗಳು, ಪಕ್ಷಿಗಳು, ಏನೆಲ್ಲೋ ನಡೀತಾ ಇವೆ. ಇವುಗಳ ಬಗ್ಗೆ ನನ್ನ ಧೋರಣೆ ಏನು? ನನ್ನ ಶಕ್ತಿಯನ್ನು ಮೀರಿದ, ನನ್ನ ಬುದ್ಧಿಯನ್ನು ಮೀರಿದ ಇನ್ನೊಂದು ಶಕ್ತಿ ಇದೆ, ಅದನ್ನು ನಾನು ಈಶ್ವರ ಅಂತ ಒಪ್ಕೋತೀನಿ. ಇದು ಇಷ್ಟೂ ಕಥೆ ಬ್ರಹ್ಮಂದೋ ಏನು ಜೀವದ್ದೋ? ಯಾವ ಜೀವ? ತಿಳಿದ ಜೀವನೋ ತಿಳಿಯದ ಜೀವ? ತಿಳಿಯದ ಜೀವ. ಹೀಗಾಗಿ ಅವನ ಕಥೆಯನ್ನು ನಾವೀಗ ಅಭ್ಯಾಸ ಮಾಡ್ತಾ ಇದ್ದೀವಿ. ಅವನ ಕಥೆಯಲ್ಲಿ ಏನ್ ಅಂತಂದ್ರೆ, ಘಟಾದಿಷು ಪ್ರಲೀನೇಶು, ಯಾವಾಗ ಘಟ ಎನ್ನುವ ರೂಪ, ಘಟ ಎನ್ನುವ ಆಕಾರ ಅದು ಒಡೆದೋಗ್ತದೆ, ನಾಶವಾಗಿ ಹೋಗ್ತದೆ, ಕಳಚಿ ಹೋಗ್ತದೆ. ಉಪಾಧಿಯು ಕಳಚಿ ಹೋದಾಗ ಏನಾಗ್ತದೆ? ಆಕಾಶೆ ಸಂಪ್ರಲೀಯಂತೆ ತದ್ವದ್ಯ. ಓಕೆ, ಪ್ರಲೀನೇಶು ಘಟಾಕಾಶಾದಯ ಯಥಾ ಘಟಾಕಾಶಾದಯ. ಆ ಘಟವು ಒಡೆದು ಹೋದಾಗ ಅದ್ರ ಜೊತೆ ಜೊತೆನೆ ಘಟಾಕಾಶ ಹೊರಟೋಗಿ ಎಲ್ಲಿ ಹೋಯ್ತು? ಘಟಾಕಾಶ ಎಲ್ಲಿ ಹೋಯ್ತು? ನಾನೇನು ಕೇಳಿಲ್ಲ, ಇನ್ನು ಏನು ಘಟವು ನಾಶವಾಗಿ ಹೋದ್ಮೇಲೆ ಘಟಾಕಾಶ ಎಲ್ಲಿ ಹೋಗ್ತದೆ, ಎಲ್ಲಿ ಹೋಯ್ತದು? ಎರಡು ಉತ್ತರ, ಬಂದಿದ್ದಿಲ್ಲ ಹಿಂಗಾದ್ರೆ ಎಲ್ಲೂ ಹೋಗುವುದಿಲ್ಲ. ಇನ್ನೊಂದು ಉತ್ತರ, ಘಟಾಕಾಶವು ಮಠಾಕಾಶದಲ್ಲಿ ಒಂದಾಗುತ್ತೆ. ಮಠಾಕಾಶ ಅಂದ್ರೆ ಬಯಲಾಕಾಶ, ಬಯಲಾಕಾಶ ಅಂದ್ರೆ ಮಹಾ ಆಕಾಶ, ಗ್ರೇಟ್ ಸ್ಪೇಸ್. ಒಂದು ಬಟ್ ಎರಡನೇ ಉತ್ತರಗಿಂತ ಈ ಒಂದನೇ ಉತ್ತರ ಬೆಸ್ಟ್. ಬಂದೇ ಇಲ್ಲ, ಅದೆಲ್ಲೂ ಹೋಗಲು. ಇದು ಜ್ಞಾನ ಹೋತು, ಇದು ಫಲ ಬಂತು, ಇದು ಫಲ. ಫಲ ಅಂತ ಯಾವಾಗ ಹೇಳ್ತಾರೋ, ಕ್ರಿಯಾ ಇರಲಿಕ್ಕೆ ಬೇಕಲ್ಲ ನಿಮ್ಗೆ. ಕ್ರಿಯಾ ಕರ್ಮ ಫಲ. ಸೊ ಜೀವಾತ್ಮ ಬಂದಿದ್ನ ಇಂದ ಹಾಗ ಜೀವಾತ್ಮ ಶಾಶ್ವತವಾಗಿ ಇದ್ದ ಬಂದಿಲ್ಲ ಅಲ್ಲ, ಅವನು ಇದ್ದವನು ಇದ್ದವನಲ್ಲ, ಶಾಶ್ವತವಾಗಿ ಇದ್ದವನು ಅಂದರು. ಜೀವಾತ್ಮ ಶಾಶ್ವತವಾಗಿ ಇದ್ದದ್ದು ಜೀವಾತ್ಮನಿಗೆ ಮುಕ್ತಿ ಇದೆಯಾ? ಏಕೆ? ಅವನು ಶಾಶ್ವತವಾದ ದುಃಖಿ, ಶಾಶ್ವತವಾದ ಬದ್ಧ, ಶಾಶ್ವತವಾದ ಮೂರ್ಖ, ಶಾಶ್ವತವಾದ ಗಂಧ, ಶಾಶ್ವತವಾದ ಅಜ್ಞಾನಿ. ಮತ್ತೆ ಅಜ್ಞಾನವು ಶಾಶ್ವತವಾಗಿ ಬಿಡ್ತು ಅಂತಂದ್ರೆ ಬಿಡುಗಡೆ ಆಗಬೇಕು. ಬೇಕು ಅಂತ ಅನಿಸ್ಬೇಕರೆ ಯಾಕೆ, ಅದ್ರ ಇಚ್ಛೆ ಆದ್ರೆ ಯಾಕೆ ಮಾಡ್ಬೇಕು? ನಾವು ಬಯಸ್ತೀವಿ ಅಂದ್ರೆ ಅದ್ರ ನಮ್ಮ ಶಾಶ್ವತ ಲಕ್ಷಣ ಅಲ್ಲ. ಮತ್ತೆ ಯಾರು ಜೀವಾತ್ಮ? ಅಜ್ಞಾನದಿಂದ ಇದ್ದಂಗ ಅನಿಸಿತ್ತು, ಅಜ್ಞಾನ ಹೋದಾಗ ಅವನಿಲ್ಲ ಅಂತ ವ್ಯವಹರಿಸ್ತೇವೆ. ಆದ್ರೆ ವಾಸ್ತವಿಕವಾಗಿ ಆತ್ಮನು ಬಂದನೂ ಇಲ್ಲ, ಹೋಗು. ಅದು ಯಥಾ ಘಟಾದಿ ಉತ್ಪತ್ತಿಯ ಘಟಾಕಾಶಾದಿ ಉತ್ಪತ್ತಿ. ಇದೇನ ಭಾಷೆ ಆಗಿದೆ? 133 ತದ್ವತ್ ದೇಹಾದಿ ಸಂಘಾತ ಉತ್ಪತ್ತಿಯ ಜೀವ ಉತ್ಪತ್ತಿ. ಹೇಗೆ ಘಟದ ಕಾರಣವಾಗಿ ಘಟಾಕಾಶವೋ ಹಾಗೆ ದೇಹದ ಕಾರಣವಾಗಿ ಜೀವಾತ್ಮ. ಆ ದೇಹವು ಯಾವಾಗ ಲಯವಾಗುತ್ತದೆಯೋ ಆವಾಗ ಜೀವಾತ್ಮನು ಲಯವಾಗುತ್ತಾನೆ. ತತ್ ಪ್ರಲಯ ಚ ಜೀವಾನ ಇಹ ಆತ್ಮನಿ ಪ್ರಲಯ ನ ಸ್ವತಃ ಇತ್ಯರ್ಥ. ಅಂತ ಅನಿಸ್ತದೆ ವಿನಃ ಸ್ವತಃ ಅದು ಹುಟ್ಟಿನೂ ಇಲ್ಲ, ಪ್ರಲಯ ಆಗುವ ಅವಶ್ಯಕತೆಯೂ ಇಲ್ಲ. ಜೀವಾತ್ಮನು ಬಂದಿನೂ ಇಲ್ಲ, ಅವನು ಹೋಗುವ ಅವಶ್ಯಕತೆಯೂ ಇಲ್ಲ. ನಾವೀಗ 134ನೇ ಭಾಷೆ ಹೋಗ್ತೀವಿ. ಸರ್ವ ದೇಹೇಷು ಆತ್ಮ ಏಕತ್ವೇ ಏಕಸ್ಮಿನ್ ಜನನ ಮರಣ ಸುಖಾದಿಮತಿ ಆತ್ಮನೇ ಸರ್ವಾತ್ಮನ ತತ್ ಸಂಬಂಧಂ ಯಾಫಲ ಸಾಂಕರ್ಯಂ ಚ ಸ್ಯಾತ್ ದೈತಿಗಳು ಏನು ಈ ಕೆಲವು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ನಾವು ನಿಮಗೆ ಅರಿವನ್ನ ಮೂಡಿಸುವ ಪ್ರಯತ್ನ ಮಾಡ್ತೀವಿ. ಎಕ್ಸಸೈಸ್ ಮಾಡ್ತೀವಿ, ಅವ್ರನ್ನ ದೂಷಣೆ ಮಾಡ್ತೀವಿ ಅನ್ನೋ ವಿಚಾರ ಇಲ್ಲ. ಇದು ಲೆಟ್ ಅಸ್ ನೋ ವಾಟ್ ಇಟ್ ಈಸ್ ಅನ್ನುವುದಕ್ಕೆ ಅದು ಏನು ಅಂತ ಗುರುತಿಸೋಣಂತೆ. ಸರ್ವದೇಹ ಒಂದು ಆಕ್ಷೇಪಣೆ ತಂದಿದೆ, ಸರ್ವದೇಹೇಶು ಆತ್ಮ ಏಕತ್ವೇ, ಎಲ್ಲ ಉಪಾಧಿಗಳಲ್ಲಿ ಎಷ್ಟು ಆತ್ಮ ಇವೆ? ಎಷ್ಟು ಉಪಾಧಿಗಳಿವೆಯೋ ಅಷ್ಟು ಆತ್ಮ. ಹೌದಲ್ಲ, ಒಂದು ಸಾವಿರ ಪಡಗಳಲ್ಲಿ ಎಷ್ಟು ನೀರಿವೆ? ಮಂದ ಬುದ್ಧಿ ಉತ್ತರ ಕೊಡ್ತಾರೆ, ಒಂದು ಸಾವಿರ ಕೊಡ ಅಂದ್ರೆ ಒಂದು ಸಾವಿರ ನೀರಿರ್ತವೆ. ಆವಾಗ ನಾವು ಕೇಳಬೇಕಾಗ್ತದೆ, ನೀರು ಬಹುವಚನೆ ನಮ್ಮ ಏನ್ ಹೇಳ್ಬೇಕು? ನೀರು ಏನ್ರಿ, ನೀರಿಗೆಲ್ಲ ಬಹುವಚನ, ನೀರಿಗೆ ಬಹುವಚನ ಇಲ್ಲ. ನೀರಿಗೆ ಬಹುವಚನ ಇಲ್ಲ ಅಂದ್ರೆ ಅನೇಕ ನೀರು ಹೇಗಾದ್ರು? ಮುಂದಿನ ಪ್ರಶ್ನೆ, ಅನೇಕ ಘಟಗಳು ಅನೇಕ ನೀರುಗಳು, ಅನೇಕ ಆದರೂ ನೀನು ಅನೇಕ ನೀರುಗಳು ಅಂದಿದ್ರೆ ಘಟಗಳಲ್ಲಿಯ ಅಭಿಮಾನ, ಉಪಾಧಿಗಳಲ್ಲಿಯ ಮೋಹ, ಈ ವ್ಯಾಮೋಹದಿಂದ ನೀನು ನಿನ್ನನ್ನು ಬಿಡಿಸಿಕೊಳ್ಳಿಕ್ಕಾಗದೇನೆ ಈ ಪ್ರಕಾರವಾದ ಜಗತ್ತಿನ ವ್ಯವಹಾರಗಳನ್ನ ಜನ್ಮ ಜನ್ಮಾಂತರಗಳನ್ನ ಮುಂದುವರ್ಸ್ಕೊಂಡು ಬಂದೀಯ. ಎಲ್ಲ ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್ ಮಾಡ್ಕೊಂಡು ಬಂದೀಯ. ಎಲ್ಲಿ ಹುಟ್ಕೊಂಡಿದೆ, ಎಲ್ಲಿಂದ ಹುಟ್ಕೊಂಡಿದೆ, ಯಾರು ಹುಟ್ಟಿಸ್ತಾರೆ, ಇವೆಲ್ಲ ಪ್ರಶ್ನೆಗಳು ಅಜ್ಞಾನದಿಂದ ಹೊರಬಂದಿರುವ ಪ್ರಶ್ನೆಗಳು. ಬಿಕಾಸ್ ಒರಿಜಿನಲಿ ಯು ಆರ್ ಇಗ್ನರೆಂಟ್. ಇದನ್ನ ಸಾವಿರ ಸಲ ಸಿದ್ಧ ಮಾಡಲಿಕ್ಕೆ ಬರ್ತದೆ, ಶಾಸ್ತ್ರದಿಂದ ಅಲ್ಲ, ಸ್ವಾಮೀಜಿಯಿಂದ ಅಲ್ಲ, ಗುರುಗಳಿಂದಲ್ಲ, ನಮ್ಮ ನಮ್ಮ ಅನುಭವಗಳಿಂದಲೇ ಸಿದ್ಧ ಮಾಡಿ ಬರ್ತದೆ. ಬೇಸಿಕ್ ಇಗ್ನರೆಂಟ್ ನಾನು, ಅಲ್ಲಿಂದ ಎಲ್ಲ ಪ್ರಾರಂಭ. ನಿನ್ನ ಈ ಭ್ರಮಿತವಾದ ಅಸ್ತಿತ್ವ, ಈ ಉಪಾಧಿಯೇ ನಾನು ಎನ್ನುವ ಭ್ರಮಿತವಾದ ಅಸ್ತಿತ್ವ, ಇದು ಯಾವುದರಿಂದಾಗಿ? ಅಜ್ಞಾನದಿಂದ. ಅದಕ್ಕೆ ಪ್ರಶ್ನೆ, ಸರ್ವದೇಹೇಶು ಆತ್ಮ ಏಕತ್ವೇ, ಎಲ್ಲ ದೇಹಗಳಲ್ಲಿಯೂ ಕೂಡ ಒಬ್ಬನೇ ಆತ್ಮನಿಗಿದ್ದಾನೆ ಅಂತ ಆಗಿದ್ದರೆ, ಏಕಸ್ಮಿನ್ ಆತ್ಮನೇ ಜನನ ಮರಣ ಸುಖಾದಿ ಮಧ್ಯೆ ಆತ್ಮನಿ, ಆ ಒಬ್ಬನೇ ಒಬ್ಬ ಆತ್ಮನಿ ಎಲ್ಲ ದೇಹಗಳಲ್ಲಿ ಒಬ್ಬನೇ ಆತ್ಮನು ಇದ್ದಾನೆ ಅಂತ ಆಗಿದ್ದರೆ, ಆ ಒಬ್ಬ ಆತ್ಮನಿಗೆ ಜನ್ಮವಾಗಿದ್ದಾದ್ರೂ ಎಲ್ಲ ಆತ್ಮರು ಏಕಕಾಲಿಕ ಜನ್ಮಿಸಿ, ಒಬ್ಬ ಆತ್ಮನಿಗೆ ಸುಖ ಆಗಿದ್ರೆ ಎಲ್ಲ ಆತ್ಮನು ಸುಖ ಆಗುತ್ತೆ, ಒಬ್ಬ ಆತ್ಮನಿಗೆ ದುಃಖ ಆಗಿದ್ದರೆ ಎಲ್ಲ ಆತ್ಮನು ದುಃಖ ಪಡಬೇಕು. ಅದೇ ಜನನ ಮರಣ ಸುಖಾಧಿಮತಿ ಆತ್ಮನಿ ಸರ್ವಾತ್ಮನಾಂ ತತ್ ಸಂಬಂಧ, ಎಲ್ಲ ಆತ್ಮನಿಗೂ ಸಂಬಂಧ. ಒಬ್ಬ ಆತ್ಮನಿಗೆ ಸುಖ ಆಯಿತು, ಎಲ್ಲನ ಹಲಕಿಸಿದ. ಒಬ್ಬರೇ ದುಃಖ ಆಯ್ತು, ಏಕಕಾಲಕ ಎಲ್ಲರ ಕಣ್ಣೊಳಗು ನೀರು. ಅದಸ್ತಿವಾ? ಏನ್ ನೀವು ಮಾತಾಡ್ತೀರಿ ಮತ್ತೆ? ಎಲ್ಲ ಒಬ್ಬನೇ ಆತ್ಮ ಎಲ್ಲ ಕಡೆಗಿದ್ದಾನೆ, ಒಳಗು ಹೊರಗು ತುಂಬಿಕೊಂಡಿದ್ದಾನೆ. ವೆರಿ ಗುಡ್, ಇರ್ಲಿ, ನಾವು ಕೂತಿರೋದನ್ನ ನೀವು ನಮ್ಮನ್ನು ಹೆಂಗಿರೋದು ಮಾಡಿದ್ರು, ನಾವು ನಿಮ್ಮನ್ನು ಇರೋದು ಮಾಡೋದಿಲ್ಲ. ಆದ್ರೆ ಲಾಜಿಕಲಿ ನಮ್ಗೆ ಕಾಣಿಸ್ತಾ ಇದೆ, ಏನು ಇದೆಲ್ಲೋ ತಪ್ಪಿವಿ ಅಂತ ಅನಿಸ್ತಾ ಇದೆ. ಏನ್ ತಪ್ಪಿವಿ? ಎಲ್ಲ ಉಪಾಧಿಗಳಲ್ಲಿ ಒಬ್ಬನೇ ಆತ್ಮನಿದ್ದದ್ದೇ ಆದರೆ, ಒಬ್ಬ ಆತ್ಮನಿಗೆ ಸುಖ ಆದರೆ ಎಲ್ಲ ಆತ್ಮನಿಗೂ ಸುಖ ಆಗಬೇಕು, ಒಬ್ಬ ಆತ್ಮನಿಗೆ ದುಃಖ ಆದರೆ ಎಲ್ಲ ಆತ್ಮನಿಗೆ ದುಃಖ ಆಗಬೇಕು. ಈ ಪ್ರಕಾರ ಒಬ್ಬ ಆತ್ಮನ ಜನನ ಹುಟ್ಟಿಕೊಂಡಿದ್ದೆ ಆದರೆ ಅದೇ ಟೈಮಿಗೆ ಎಲ್ಲ ಹಾಗೆ ಒಬ್ಬೊಬ್ಬರು ಜಾತಕ ಬೇರೆ ಬೇರೆ ಆಗ್ಬೇಕು, ಒಬ್ಬೊಬ್ಬರು ನಕ್ಷತ್ರ ಬೇರೆ ಆಗ್ತದೆ, ಒಬ್ಬರು ರಾಶಿ ಬೇರೆ ಆಗ್ತದೆ, ಒಬ್ಬರು ಅಯ್ಯೋ ರಾಮ ಎಷ್ಟವು ಎಲ್ಲ ಪರ್ಫೆಕ್ಟ್ ಆಗಿರ್ತದೆ. ನಾಡಿ ರಾಕ್ಷಸ ನಾಡಿ, ಇವ್ರು ರಾಕ್ಷಸ ನಾಡಿ ಎಲ್ಲಿಂದ ಬಂದಿದ್ರು? ನನ್ನ ಜಾತಿ ರಾಕ್ಷಸ ನಾಡಿ ಅಂತ ಬರಬರಾಯ್ತದೆ. ಒಬ್ಬೊಬ್ಬರದು ಒಂದೊಂದು ಹೆಂಗ್ರಿ, ಎಲ್ಲ ಕಡೆ ಒಬ್ಬನೇ ಆತ್ಮ ಇದ್ದಾನ ಅಂತ ಹೇಳ್ತೀರಿ? ಇಷ್ಟೊಂದು ಭೇದಗಳು ಆತ್ಮನಲ್ಲಿ ಯಾಕೆ ಹುಟ್ಕೊಂಡು? ನಿಂದೇನ್ಪ ಹೇಳಿಕೆ? ನಂದೇನಂದ್ರೆ ಇಷ್ಟೆಲ್ಲ ಆತ್ಮರು ಬೇರೆ ಬೇರೆನೇ ಇದ್ದಾರೆ, ಒಬ್ಬರಿಗೆ ಒಬ್ಬರಿಗೆ ಯಾರು ಸಮ ಇಲ್ಲ, ಎಲ್ಲರೂ ಬೇರೆ ಬೇರೆ. ಹೀಗಾಗಿ ದ್ವೈತವೇ ಸತ್ಯ. ಹೇಗಾದರೆ ಸರ್ವಾತ್ಮನಾಂ ತತ್ ಸಂಬಂಧ ಕ್ರಿಯಾಫಲ ಸಾಂಗತ್ಯಂ ಚ ಸ್ಯಾತ್. ಸಾರಿ, ಏನೋ ದೇಹಾದಿ ಸಂಗಾತ ಉತ್ಪತ್ತಿಯ ಜೀವ ಉತ್ಪತ್ತಿ ತತ್ ಪ್ರಳಯ ಚ ಜೀವಾನ ಇಹ ಆತ್ಮನಿ ಪ್ರಳಯ ನ ಸತಾ ಇತ್ಯರ್ಥ. ಅದು ಆಗಿದೆಯಲ್ಲ, ಜನನ ಮರಣ ಸುಖಾದಿ ಮತ್ತೆ ಆತ್ಮನಿ ಸರ್ವಾತ್ಮನಾಂ ತತ್ ಸಂಬಂಧ ಕ್ರಿಯಾಫಲ ಸಾಂಕರ್ಯಂ ಚ ಸ್ಯಾತ್ ಇತಿಯೇ ಆಹುಹು ದ್ವೈತಿನಃ. ಯಾರು ಹೇಳಿದಾರಿಗೆ ಏನ್ ಅಭಿಪ್ರಾಯ ಪಡ್ತಾರೆ? ಆ ಎಲ್ಲ ಜೀವರು ಭೇದ ಭೇದ ಭೇದಗಳಿಂದ ಕೂಡಿದ್ದಾರೆ. ಈ ಜೀವರು ಏನು ಭೇದ ಭೇದಗಳನ್ನು ಕೂಡಿದ್ದಾರೋ, ಇದರ ಅರ್ಥ ಏನು? ಎಲ್ಲ ಆತ್ಮರು ಬೇರೆ ಬೇರೆ ಬೇರೆ. ಅದರ ಅರ್ಥ ಏನು? ಒಂದು ಆತ್ಮನಿದ್ದಂತೆ ಒಬ್ಬ ಆತ್ಮ ಇಲ್ಲ. ಅದನ್ನು ಏನು ಸತ್ಯಂ ದ್ವೈತಂ ಸತ್ಯಂ. ಸರಿ, ಇತಿ ಇನ್ನು ಈ ದ್ವೈತಿಗೆ ಉತ್ತರ ಕೊಡ್ಬೇಕು. ಹಂಗ ಹೋಗಿದ್ರೆ ಗಿರಿ ಬಿಚ್ಚಿ ಹೋಗ್ತಾರೆ. ಯಥೈಕಸ್ಮಿನ್ ಘಟಾಕಾಶೇ ರಜೋ ಧೂಮಾದಿ ಭಿರ್ಯುತೇ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವಾ ಸುಖಾದಿಭಿಃ. ಯಥೈಕಸ್ಮಿನ್ ಘಟಾಕಾಶೇ ರಜೋ ಧೂಮಾದಿ ಭಿರ್ಯುತೇ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವಾ ಸುಖಾದಿಭಿಃ. ಎಷ್ಟು ಒಂದು ಚಂದ ಉದಾಹರಣೆ ಮುಗಿಸಿಬಿಡ್ತಾರೆ ನೋಡ್ರಿ. ಯಥ, ಯಾವ ಪ್ರಕಾರ? ಏಕಸ್ಮಿನ್ ಘಟಾಕಾಶ, ಒಂದಾನೊಂದು ಘಟದಲ್ಲಿಯ ಆಕಾಶ, ಒಂದಾನೊಂದು ಘಟದಲ್ಲಿಯ ಆಕಾಶ. ಏನಾಗಿದೆ ಆಕಾಶ? ಅದು ಹೇಳ್ತದೆ ರಜ ಧೂಮಾದಿಭಿ ಯುತೇ ಕೂಡಿಕೊಂಡಿದೆ. ಏನು ಧೂಮಾದಿಭಿ ಯುತೇ? ಹೊಗೆ ಧೂಳು ಇತ್ಯಾದಿಗಳಿಂದ ಕೂಡಿದೆ. ನೋಡ್ರಿ, ಆ ಹೊಗೆ ಆ ಧೂಳು ಆಕಾಶ ಕಂಡುಕೊಂಡದ ಘಟಕ್ಕೂ ಅನ್ಕೊಂಡಿರ್ಲಿಕ್ಕಿಲ್ಲ, ಅನ್ಕೊಳ್ಳಿಕ್ಕೆ ಬೇಕು ಅಂತೇನಿಲ್ಲ. ಯಾಕೆ? ಅದು ಅಲ್ಲಿರುವ ಗಾಳಿಯ ನಿಯಮ ಅನಿಸಿಕೊಂಡಿದೆ ವಿನಃ ಅದು ಆಕಾಶಕ್ಕೆ ಅಂಟಿಕೊಂಡಿಲ್ಲ. ಅಲ್ಲಿರುವ ಗಾಳಿ ಧೂಳು ಸಹಿತವಾದ ಗಾಳಿ. ಅಲ್ಲಿರುವುದೇನಿದೆಯೋ ಅದು ಹೊಗೆ ಸಹಿತವಾದಂತಹ ಗಾಳಿ. ಗಾಳಿ ಬೀಸುತ್ತದೆ, ಅದು ಹೊಗೆ ಅದ್ರ ಜೊತೆ ಕೂತ್ಕೊಂಡು ಅದು ಕೂಡ ಹಂಗೆ ಹೋಗ್ತದೆ ಇಲ್ಲ ಏನಂತ ಆಕಾಶ ಹೋಗ್ತದ? ಓಕೆ, ಆ ಗಾಳಿ ಆಕಾಶ ಕಲ್ಕೊಂಡಿದ್ಯಾ? ಹಾಗಾದ್ರೆ ಆ ಧೂಳು ಆ ಗಾಳಿ ಯಾರಿಗೆ ಸೇರಿದ್ದು? ಆಕಾಶಕ್ಕೆ ಸೇರಿಲ್ಲ, ಯಾರಿಗೆ ಸೇರಿದ್ದದು? ಉಪಾಧಿ ಏನದಕ್ಕೆ? ಗಾಳಿ. ಹಾಗೆ ಗಾಳಿಯ ಸಹಜತೆಯದು ಆದ್ರೆ ಅವಿವೇಕದಿಂದ ನಾವೇನಂತೀವಿ, ಆಕಾಶನೇ ಮಸುಕಾಗಿದೆ, ಆಕಾಶ ಧೂಳಾಗಿದೆ. ಈ ಹೇಳಿಕೆ ಇದು ಸತ್ಯವೋ ಅಥವಾ ಇದು ಭ್ರಮಿತವಾದ ಹೇಳಿಕೆ? ಕಿಂಚಿತ್ತು ಆಕಾಶ ಕಂಡುಕೊಂಡಿರುವುದಿಲ್ಲ, ಆದರೂ ಕೂಡ ನಾವು ಹೇಳ್ತೀವಿ ಆಕಾಶ ಯಾಕೋ ಇವತ್ತು ಮಬ್ಬಾಗಿದೆ. ಎಷ್ಟು ಸಲ ಹೇಳಿದ್ರು ಘಟಾಕಾಶ ಏನಾಗಿದೆ? ಮಬ್ಬಾಗಿದೆ. ಇಲ್ಲಿರುವ ಆಕಾಶವನ್ನು ಕೂಡ ಮಬ್ಬು ಆಕಾಶವನ್ನಾಗಿ ಮಾಡಿ ತೋರಿಸೋಣ ಅಂತ. ಈಗ ನೀವು ಏನೂ ಅರ್ಥ ಆಗದೆ ಇದ್ದಂಗೆ ಕೂತ್ಕೊಳ್ತಿರಲ್ಲ, ಆವಾಗ ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಎಚ್ಚರ ಆಗಿದ್ರು ಇಲ್ಲ. ಏಕಸ್ಮಿನ್ ಘಟಾಕಾಶೆ ರಜ ಧೂಮಾದಿ ವಿದ್ಯುತೆ ನ ಸರ್ವೇ ಸಲ್ಪೃಜ್ಯಂತೆ. ಇಲ್ಲಿ ಇಲ್ಲಿ ಇಲ್ಲಿ ಹೊಗೆ ಇದೆ ಅಂತ ಇಟ್ಕೊಳ್ಳಿ. ಈ ಈ ಘಟಾಕಾಶ ಹೊಗೆಯಿಂದ ಹೊಗೆ ಇದೆ. ಇನ್ನೊಂದು ಘಟಾಕಾಶವರೆಗೆ ಹೊಗೆನೇ ಇರಬೇಕು ಅಂತಿಲ್ಲ, ಅದು ಧೂಳು. ಮತ್ತೊಂದು ಘಟಾಕಾಶವರೆಗೆ ಧೂಳು ಇಲ್ಲ, ಹೊಗೆನೂ ಇಲ್ಲ. ಏಕಸ್ಮಿನ್ ಘಟಾಕಾಶೆ ಒಂದೇ ಒಂದು ಘಟಾಕಾಶದಲ್ಲಿ ರಜೋ ಇತ್ಯಾದಿಗಳು ಇದ್ದದ್ದೇ ಆದರೆ ಎಲ್ಲ ಘಟ್ಟಗಳನ್ನು ಅದು ಇದೆ ಅಂತ ಏನು ಕಾಯಂಗಿಲ್ಲ ತಾನೆ? ಇದ್ರ ಹೊಗೆ ಇದೆ ಅರ್ಥ, ಇನ್ನೊಂದು ಲೋಟ ಅದು ಹೊಗೆ ಇದೆ ಅಂತ ಅರ್ಥನ? ಅದು ಬೇರೆ, ಇದು ಬೇರೆ, ಇದು ಬೇರೆ, ಹೆಂಗೋ ನೀನು ಬೇರೆ, ನೀನು ಬೇರೆ, ನೀನು ಬೇರೆ, ನೀನು ಬೇರೆ, ನೀನು ಬೇರೆ, ನೀನು ಬೇರೆ, ಅದಕ್ಕೂ ಆತ್ಮನಿಗೆ ಯಾವ ಸಂಬಂಧ? ಆದ್ದರಿಂದ ನಮ್ಮ ಹೇಳಿಕೆ ನಾವು ಕಾಯಂ ಹೇಳಿದ್ದೀವಿ. ಏನು ನಮ್ಮ ಹೇಳಿಕೆ? ಎಲ್ಲಾ ಕಡೆಗಿರುವ ಆತ್ಮನು, ಎಲ್ಲ ಉಪಾಧಿಗಳಿರುವ ಆತ್ಮನು ಒಬ್ಬನೇ, ನಾವು ಅದನ್ನು ಬದಲು ಮಾಡೋದಿಲ್ಲ. ನೀನ್ ಬೇಕಾದ್ರೆ ಬದಲಿಸ್ಕೋ, ಹೌದು ಆತ್ಮ ಒಬ್ಬನೇ, ಆದರೆ ಇವೆಲ್ಲ ಬೇರೆ ಬೇರೆ ಅನ್ನುವಂಥದ್ದು ಅವರವರ ಉಪಾಧಿಗೆ ಸೇರಿದ್ದು ಅಂತ ನೀ ಬದಲು ಮಾಡ್ಕೋ. ನೀವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೇನ್ ಬೇಸರಿಲ್ಲ, ನಮ್ಮ ಸ್ಪಷ್ಟತೆ ನಮ್ಗೆ, ನಿಮ್ಮ ಸ್ಪಷ್ಟತೆ ನಿಮ್ಗೆ. ಯಾವ ಪ್ರಕಾರ ಒಂದು ಘಟಾಕಾಶ ದಾಶ ಘಟಾಕಾಶದಲ್ಲಿ ರಜ ಧೂಳು ಹೊಗೆ ಇತ್ಯಾದಿಗಳು ಇದ್ದದ್ದಾದ್ರೆ ಎಲ್ಲ ಘಟಾಕಾಶಗಳಲ್ಲಿಯೂ ಕೂಡ ಹಾಗಿರ್ತದೆ ಅಂತ ಹೇಳಿ ಸಾಧ್ಯವಿಲ್ಲವೋ ಹಾಗೆ ಒಂದು ಉಪಾಧಿಯಲ್ಲಿ ಜೀವಾತ್ಮನು ರೋಗಿಷ್ಠನಾಗಿ ಕಂಡಿದ್ದಾದರೆ, ಒಂದು ಉಪಾಧಿಯಲ್ಲಿ ಜೀವಾತ್ಮನು ರಾಗಿಷ್ಠನಾಗಿ ಕಂಡಿದ್ದಾದರೆ, ಒಂದು ಉಪಾಧಿಯಲ್ಲಿ ಜೀವಾತ್ಮನು ವಾಸನಾಪೂರ್ಣವಾಗಿ ಕಂಡದ್ದಾದರೆ, ಎಲ್ಲ ಜೀವಾತ್ಮರು ಹಾಗಿರ್ಬೇಕು ಅಂತ ಇಲ್ಲ. ಒಬ್ಬರು ಸಿಟ್ಟು ಜಾಸ್ತಿ ಇರ್ಬೋದು, ಒಬ್ಬರು ಶಾಂತಿ ಜಾಸ್ತಿ ಇರ್ಬೋದು. ಇವೆಲ್ಲವೂ ಕೂಡ ಆತ್ಮನಿಗೆ ಸಂಬಂಧ ಇಲ್ಲ, ಘಟಾಕಾಶಕ್ಕೆ ಸಂಬಂಧ ಇಲ್ಲ. ಘಟಾಕಾಶ ಹೇಗೆ ಎಲ್ಲವುಗಳಿಂದ ಮುಕ್ತವಾಗಿದೆಯೋ ಹಾಗೆ ಜೀವಾತ್ಮನು, ಇನ್ನೂ ಜೀವಾತ್ಮನು ಅಂತ ಅಂದ್ರೆ ಏನ್ ತಪ್ಪಿಲ್ಲ, ಯಾಕೆ ನಮ್ಗೆ ಆತ್ಮ ಇನ್ನೂ ಗೊತ್ತಿಲ್ಲ ಅವನಿಗೆ. ಆದ್ರೆ ಅಟ್ಲೀಸ್ಟ್ ಒಂದ್ ಹಂತಕ್ಕೆ ಬಂದ್ಬಿಟ್ಟಿದ್ದಾನೆ. ಏನು ಜೀವಾತ್ಮನಿಗೆ ಇವು ಯಾವ ಸಂಬಂಧ ಇಲ್ಲ. ಹಾಗಾದ್ರೆ ಜೀವಾತ್ಮ ಯಾರು ಅಂತ, ಈಗ ಈವರೆಗೂ ಜೀವಾತ್ಮ ಯಾರು ಅಂತ ಹೇಳ್ತಾ ಇದ್ದಾ? ಇವುಗಳನ್ನು ಸಹಿತವಾಗಿ ಜೀವಾತ್ಮ ಅಂತ ಹೇಳ್ತಾ ಇದ್ದ. ಯಾವುಗಳ ಸಹಿತವಾಗಿ? ಈ ಕಲ್ಮಶಗಳು, ಈ ಕಷ್ಮಳಗಳು, ಇವುಗಳನ್ನು ಸಹಿತವಾಗಿ ಜೀವಾತ್ಮ ಜೀವಾತ್ಮ ಜೀವಾತ್ಮ ಅಂತ ಹೇಳ್ತಾ ಇದ್ದ. ಅಟ್ಲೀಸ್ಟ್ ಒಂದ್ ಹಂತಕ್ಕೆ ಬಂದ್ ಮುಟ್ಟಿದ್ದಾನೆ. ಈಗ ಏನು ಹಂತಕ್ಕೆ? ಜೀವಾತ್ಮನಿಗೆ ಇವು ಯಾವ ಅಂಟಿಕೊಂಡಿಲ್ಲ. ಆದ್ರೆ ಜೀವಾತ್ಮ ಹೌದಾ? ಉಪಾಧಿ ಸಹಿತವಾಗಿ ಜೀವಾತ್ಮ ಅಷ್ಟೇ, ಉಪಾಧಿ ಸಹಿತವಾಗಿ ಘಟಾಕಾಶ. ಏನು ಉಪಾಧಿ? ಅದು ಹೊಗೆ, ಹೊಗೆಯಿಂದ ತುಂಬಿದ ಘಟಾಕಾಶ, ಧೂಳಿನಿಂದ ತುಂಬಿದ ಘಟಾಕಾಶ. ತುಂಬಿದ್ಯಾ? ಇಲ್ಲ ಇಲ್ಲ ಇಲ್ಲ. ಅಂದ್ಕೊಂಡಿದ್ಯಾ? ಇಲ್ಲ. ಏನಕ್ಕೆ ಅಂದ್ಕೊಂಡಿಲ್ಲ? ಏನಕ್ಕೆ ಅಂದ್ಕೊಂಡಿಲ್ಲ? ಆಕಾಶ ಕಂಡ್ಕೊಂಡಿಲ್ಲ ಅಂತ ಹೇಳಬಾರ್ದು. ಘಟಾಕಾಶ ಕಂಡ್ಕೊಂಡಿಲ್ಲ, ಯಾಕಂದ್ರೆ ಇನ್ನೂ ಉಪಾಧಿ ಘಟ ಉಪಾಧಿ ಸಿಕ್ಕೋಗಿದ್ದಾನ. ಘಟಾಕಾಶಕ್ಕೆ ಅಂಟಿಕೊಂಡಿಲ್ಲ. ಅವನಲ್ಲಿ ರಾಗ ಇತ್ತು ಅಂದ್ರೆ ರಾಗವೂ ಅಂಟಿಕೊಂಡಿಲ್ಲ. ಅವನಲ್ಲಿ ದುಃಖ ಇತ್ತಂದ್ರೆ ದುಃಖವೂ ಅಂಟಿಕೊಂಡಿಲ್ಲ. ಯಾವುದಕ್ಕೆ? ಘಟಾಕಾಶ. ಅದೇ ಶಬ್ದವನ್ನು ಜೀವಾತ್ಮ ಅಂತ ಇಟ್ಟುಬಿಡು. ಜೀವಾತ್ಮನಿಗೆ ಯಾವ ಅಂಟಿಕೊಂಡಿಲ್ಲ. ಸಮಯ ಜೀವಾತ್ಮ ಅಂತ ಯಾಕೆ ಕರಿತೀರಿ ಅವನಿಗೆ? ತನ್ನ ಆತ್ಮ ಅನ್ನೋದ್ರಿಂದ ಗೊತ್ತಾಗಿಲ್ಲ. ಅದೇ ಸೆಕೆಂಡ್ ಸ್ಟೇಜ್ ಅರ್ಥ ಆಗಿಲ್ಲ. ಫಸ್ಟ್ ಸ್ಟೇಜ್ ಒಳಗೆ ಅವನಿನ್ನು ಇವು ಯಾವ ನನಗಿಲ್ಲ, ನಾನು ಯಾರು ಗೊತ್ತಿಲ್ಲ, ಅದು ಬಾಕಿ. ಓಕೆ. ಸೊ ಈಗ ಒಂದು ಜಿಜ್ಞಾಸ, ಜಿಜ್ಞಾಸದ ಪ್ರಾರಂಭವನ್ನು ತಗೋತೀನಿ. ಬ್ರಹ್ಮಚಾರ್ಯ ಹೇಳ್ತಾ ಇದ್ದೀನಿ ಇಲ್ಲಿ ವೈಶೇಷಿಕ ಮತ್ತು ಸಾಂಖ್ಯರ ಬಗ್ಗೆ ಕೆಲವು ಜಿಜ್ಞಾಸೆಗಳನ್ನು ಮಾಡಿ ಅವರುಗಳ ಫಿಲಾಸಫಿಯನ್ನು ನೆಗೆಟ್ ಮಾಡಿ. ಅದನ್ನು ನಾನು ಸ್ಪೆಷಲ್ ಆಗಿ ನೋಟ್ಸ್ ಕೊಟ್ಟೆ ನಿಮಗೆ, ಅವುಗಳನ್ನು ತಿಳಿಸ್ತೀನಿ. ನನಗೆ ಮಲ್ಗುಂದ ಆಶ್ರಮ ಹೋದ್ಮೇಲೆ ಮೂರು ದಿನ ಮುಂಚಿತವಾಗಿ ನಮ್ಗೆ ನೆನಪು ಮಾಡಿ ನಾನು ಅವು ಆ ಭಾಷೆಗಳನ್ನು, ಭಾಷ್ಯ ನಂಬರ್ 136 37 38 36 37 38 ಈ ಮೂರು ಭಾಷೆಗಳನ್ನು ಎಲ್ಲಿ ಸಾಂಖ್ಯ ಮತ್ತು ವೈಶೇಷಿಕರನ್ನ ನೆಗೆಟ್ ಮಾಡ್ತಾರೆ. ಅದು ವಿತ್ ದ ನೋಟ್ಸ್ ನಾನು ಭಾಷ್ಯ ನಿಮಗೆ ತಗೋಬೇಕು. ಆದ್ದರಿಂದ ಅಲ್ಲಿ ನಿಮ್ಗೆ ಜ್ಞಾಪಕ ಮಾಡಿ ತೋರಿ. ಇಲ್ಲೆಲ್ಲರಿಗೂ ಕೂಡ ಭಾರಿ ಹೈ ಆಗ್ತದೆ. ನೀವು ಅರ್ಥ ಮಾಡ್ಕೊತೀರಿ, ಕೆಲವರು ಬ್ಯಾಕ್ಗ್ರೌಂಡ್ ಗೊತ್ತಿರ್ತದೆ ಅರ್ಥ ಮಾಡ್ಕೊತೀರಿ. ಇವಾಗೆಲ್ಲ ತುಂಬ ಹೈ ಆಗ್ತದೆ. ಇದೊಂದೇ ಡ್ರಾಬ್ಯಾಕ್ ಇರೋದು. ಇದು ಅಂದರೆ ಮನಗೊಂದು ಕ್ಲಾಸಸ್ಗಿಂತ ಈ ಕ್ಲಾಸಸ್ನಲ್ಲಿ ಸಾಕಷ್ಟು ಆಹಾರ ಸಿಗ್ತದೆ. ಯಾಕೆ ಆಹಾರ ಸಿಗ್ತದೆ ಹೇಳಿ? ಮನಗೊಂದವ್ರಿಗೆಲ್ಲ PhD ಅವ್ರು ಕೂತಿರ್ತಾರೆ, ಸಾಲ ಅಂತ ಹೋಗಿ. ಇದು ಪಾಪ LKG UKG PhD ತೆಗೆಲ್ಲ ಕೂತಿರ್ತಾರೆ. ಇದು PhD ನೋಡಿ, ಇದು ಈಗಾಗಲೇ ಕ್ಲಾಸಸ್ ತೋರಿಸಿ ಶುರು ಮಾಡಿದ್ರು. ಮಹಿಳಾ ಮಂಡಳ ಅದಲ್ಲ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಇನ್ನು ಶುರು ಮಾಡಿದ್ದೀನಿ. ನಿಮ್ಮ ವಾಸ ಮಾಡ್ತಿರ್ತಾರೆ PhD. ಸೊ ಹೀಗಾಗಿ ಏನಾಗ್ತದೆ ಅಂತಂದ್ರೆ ಸಾಕಷ್ಟು ಆಹಾರ ಸಿಗ್ತದೆ. ಓಕೆ, 139 139 ಈ ಸ್ವಲ್ಪ ಪೀಠಕ್ಕೆ ಕೊಡ್ತೇನೆ ಅಂತ ಇದ್ನಲ್ಲ, 136. ನಾನು ಏಕ ಏವ ಆತ್ಮ ಪಾಠಂ ನಾನು ನ ಶ್ರುತಂ. ನೀವು ಹೆಂಗ್ ಓದ್ತೀರಿ ಹೇಳ್ರಿ? ಬಾಢಂ ಓದ್ರಿ ಸ್ವಲ್ಪ ನೋಡೋಣ. ಯಾರು ಒಬ್ರು ಓದ್ರಿ ಕನ್ನಡ? ಬೇಡ, ನೀ ಬೇಡ. ಹಾ, ಏನು ಬಾಢಂ ಅಂತ ಓದ್ತೀರಿ ನೀವು? ಮಹಾಪ್ರಾಣ ಅಲ್ಪ ಪ್ರಾಣ ಅದ್ರ ಬದಲು ಮಾಡ್ಬಿಡ್ತೀರಿ. ಅಕ್ಕಿ ಆರ್ತಾವು, ಅಕ್ಕಿ ಆರ್ತಾವು. ಅಕ್ಕಿ ಹಾರ್ತವಾಗಿ ಅಕ್ಕಿ ಹಾರ್ತವ. ಯಪ್ಪ, ನಮ್ ಗಿರೀಶ್ ಕನ್ನಡ ನೋಡ್ಬೇಕು ಅಂದಿದ್ದೀವಿ. ಮಹಾಪ್ರಾಣ ಅಲ್ಪ ಪ್ರಾಣ ಎಲ್ಲ ಕಂಡು, ಎಲ್ಲ ಅಲ್ಪ ಪ್ರಾಣವೂ ಅಲ್ಲಿ ಮಹಾಪ್ರಾಣ, ಎಲ್ಲಿ ಮಹಾಪ್ರಾಣವೂ ಅಲ್ಲಿ ಅಲ್ಪ ಪ್ರಾಣ. ಹೌದಲ್ಲ? ರುದ್ರಾಶ್ರಮ ಎಂತ ಎಜುಕೇಟೆಡ್ ಜನ ವೃದ್ಧಾಶ್ರಮ ಅಲ್ಲಿ ಬರಂಗಿಲ್ಲ, ವಕಾರ ಮೊದಲು ಬರ್ಬೇಕ. ಕೂಡಿಸಿ ನಾನು ಬಾಯಿಂದ ಹೇಳಿಸ್ತೇನೆ, ವ ಅನ್ನು ಅಂದ್ಯಾ, ಆ ವಕ್ಕ ರು ಹಚ್ಚು, ವೃ ಅನ್ನು ಅಂದ್ಯಾ, ಆಮೇಲೆ ದ ಅನ್ನು ಅಂದ್ಯಾ, ಅದಕ್ಕೆ ಮತ್ತೊಂದು ಧ ಹಾಕುವ ಅಂದ್ಯಾ, ಇದು ವೃದ್ಧ ಅನ್ನು ಇಟ್ಟು ತಿಳಿಸಿಕೊಟ್ಟು ಕೊನೆ ಹಾಗಾಗಿ ಕೂಡಿಸಿ ಹೋದಪ್ಪ ರುದ್ರಾಶ್ರಮ. ಓ ಇನ್ನೇ ನೋಡಿದ್ರೆ ಆರ್ಷ ವಿದ್ಯಾಪೀಠ ಒಬ್ಬ ಮಂಗ್ಯಾನ್ ಮಗನಿಗೆ ಹೇಳಿ ಬರಂಗಿಲ್ಲ ಆರ್ಷ ವಿದ್ಯಾಪೀಠ, ಎಲ್ಲ ಹರ್ಷ ಆಶಾ ಆದರ್ಶ ಏ ನಮ್ಗೆ ಎಲ್ಲಾ ತರ ಸಂಬೋಧನೆ ಮಾಡ್ಯಾರ. ಅದಕ್ಕೆ ಅವ್ರು ಪರಿಚಯ ಭಾಷಣ ಮಾಡ್ಕೊಳ್ಬೇಕು, ಕಿವಿ ಮುಚ್ಚೋ ಸುಮ್ಮನೆ ಕೂತಿರ್ತೀವಿ, ಏನ್ರ ಮಾಡ್ಕೊ ಹೋಗ್ಬೇಕು, ಸರಿಯಾಗಿ ಉಚ್ಚಾರಣ ಮಾಡೋದಿಲ್ಲ. ನೋಡಿಲ್ಲ ಇದೇಗೆ ನಾನು ಓದಿಸ್ತಾ ಇದ್ರೆ ನೀವು ಬಾಡಂ ಅಂದ ಬಾಡಂ ಅಲ್ಲದು ಬಾಡಂ ಹೌದು ಹೌದು ಅಂತ ಬಾಡಂ ಅಂದ್ರೆ ಹೌದು ಹೌದು ಬಾಡಂ ಬಾಡಂ ಹೌದು ಹೌದು. ನಾನು ಏ ಕವಿಯುವ ಆತ್ಮ ನನು ನ ಶ್ರುತಂ ತಯಾ ಆಕಾಶವತ್ ಸರ್ವಸಂಘಾತೇಷು ಏಕೈವ ಆತ್ಮ ಇತಿ ಯದಿ ಏಕೈವ ಆತ್ಮ ತರ್ಹಿ ಸರ್ವತ್ರ ಸುಖೀ ದುಃಖೀ ಚ ಸ್ಯಾತ್. ಆಕ್ಷೇಪಣೆ ಅದ್ರ ಮೇಲೆ ನಾವೇನ್ ಜಿಜ್ಞಾಸೆ ಮಾಡಿದೀವಿ ಅದ್ರದ್ದು ತಾತ್ಪರ್ಯ ನೋಡ್ತೀನಿ ನಿಮಗ. ಏನಂದ್ರೆ ಏಕಏವ ಆತ್ಮ ಆಕ್ಷೇಪಣೆ ಏನ್ ನೋಡಿ, ಎಲ್ಲಾ ಕಡೆಗೂ ಆತ್ಮ ಒಬ್ಬನೇ ಇದ್ದಾನೆ ಅಂತ ನೀವು ಹೇಳ್ತಿರಲ್ಲ, ಹೌದು ಬಾಡಂ. ಯಾರ ಉತ್ತರ ಇದು? ಸಿದ್ಧಾಂತಿಯ ಉತ್ತರ. ಏನಂತ? ಹೌದು ನಾ ಹೇಳಿದ್ ನಿಜ. ಏನ್ ಹೇಳಿದ್ ನಾವು? ಎಲ್ಲ ಉಪಾಧಿಗಳು ಉಪಾಧಿಗಳು ಅನೇಕವಾಗಿದ್ದರೂ ಕೂಡ ಉಪಾಧಿಗಳಲ್ಲಿರುವಂತಹ ಆತ್ಮ ಒಬ್ಬನೇ, ಏಕೈವ ಆತ್ಮ ನಾವು ಹೇಳಿದ್ದೀವಿ. ಹೌದಪ್ಪ ನಾವು ಒಪ್ಪುತ್ತೇವೆ. ನ ಶ್ರು ನಾವು ಹೇಳಿದ್ದು ಕೇಳಿಸ್ಕೊಳ್ಳಿಲ್ಲೇನು? ನ ಶ್ರುತಂತಯ್ಯ ನಾವೇ ಹೇಳಿದ್ದದು, ಅದು ನಮ್ಮ ಫಿಲಾಸಫಿ. ನೀವು ಕೇಳಿಸ್ಲಿಲ್ಲ ನಾವು ಹೇಳಿದ್ದೆ. ವಾಪಸ್ ಪ್ರಶ್ನೆ ಅವನಿಗೆ, ಯಾರಿಗೆ? ಆ ಆಕ್ಷೇಪಕಾರನಿಗೆ, ನನಗೆ. ಬಾಡಂ ನಾನು ನ ಶ್ರುತಂತಯ್ಯ ಆಕಾಶವತ್ ಸರ್ವ ಸಂಘಾತೇಶು ಏಕ ಏವ ಆತ್ಮ ಇತಿ, ಎಲ್ಲ ಸಂಘಾತಗಳಲ್ಲಿ ಎಲ್ಲ ಉಪಾಧಿಗಳ ಸಂಘಾತಗಳಲ್ಲಿ ಇರುವಂತಹ ಆತ್ಮನು ಅನೇಕ ಅನೇಕ ಅನೇಕ ಆತ್ಮ ಇಲ್ಲ, ಏಕ ಏವ ಆತ್ಮ ಇತಿ. ಅಷ್ಟೆ, ನಿಮ್ ಬಾಯಿಂದ ಬರಬೇಕಾಗಿತ್ತು, ಇನ್ನೊಂದ್ಸಲ ರಿಪೀಟ್ ಇಟ್ಟು ಬಂತು. ಈಗ ನನಗೊಂದು ಪ್ರಶ್ನೆ ಇದೆ. ಏನಪ್ಪ ಮತ್ತೆ? ಏನಂದ್ರೆ ಯದಿ ನೀವು ಹೇಳಿದ್ದು ಸತ್ಯವಾಗಿತ್ತು ಅಂತಂದ್ರೆ ಏನದು ಏಕ ಏವ ಆತ್ಮ, ಒಬ್ಬನೇ ಆತ್ಮ ಇದ್ದಾನೆ ಅನ್ನೋದು ನಿಮಗೆ ಸತ್ಯ ಆಗಿತ್ತು ಅಂತಂದ್ರೆ ತರ್ಹಿ ಆಗಿದ್ದ ಪಕ್ಷದಲ್ಲಿ ಸರ್ವತ್ರ ಸುಖಿ ದುಃಖಿ ಚ ಸ್ಯಾತ್. ಒಬ್ಬ ಆತ್ಮನಿಗೆ ಸುಖ ಆದ್ರೆ ಏನಾಗಬೇಕು? ಎಲ್ಲ ಆತ್ಮನಿಗೆ ಸುಖ. ಒಬ್ಬ ಆತ್ಮನ ದುಃಖ ಆದ್ರೆ ಎಲ್ಲ ಆತ್ಮನ ದುಃಖ. ಒಂದ್ ಕೆಲವು ಕಡೆ ಆಗ್ತದ ನೋಡ್ರಿ, ಒಬ್ಬ ಆತ್ಮನಿಗೆ ಆಕಳಿಕ್ ಬಂದ್ರೆ ಅದೊಂದಿದೆ. ಈವನ್ ದಿಸ್ ಇಸ್ ವೆರಿ ವೆರಿ ಫನ್ನಿ ಸೈಕಾಲಜಿ. ಈವನ್ ಫೋನ್ ನಲ್ಲಿ ಮಾತಾಡ್ಬೇಕ, ಇವನ್ ಫೋನ್ ನಲ್ಲಿ ಮಾತಾಡ್ ಡಾಕ್ಟರ್ ನನಗೆ ಗೊತ್ತಿಲ್ಲ ಇದು ಯಾಕೆ ಹಿಂಗಾಗ್ತದೆ ಅಂತೇಳಿ. ಫೋನ್ ನಲ್ಲಿ ಮಾತಾಡುವಾಗ ಅಕ್ಕಡಿ ಅವ ಎಲ್ಲೋ ಇರ್ತಾನ, ಅವ ಆಕರಿಸಿದ್ರೆ ನಮಗೆ ಆಕಳಿ. ಐ ಡೋಂಟ್ ನೋ ವಾಟ್ ಸೈನ್ಸ್ ಇಸ್ ನಾಟ್, ಐ ವಾಂಟ್ ಟು ಸ್ಟಡಿ ದಿಸ್, ಐ ವಾಂಟ್ ಟು ನೋ. ಎಷ್ಟು ವಿಚಿತ್ರ ಇವನ್ ಇಲ್ಲಿ ಅವರ ಎಲ್ಲ ನಮ್ಗೆ ತಿಳಿಯಲಾರದ ಶಬ್ದಗಳನ್ನು ನಾವು ಅದ್ನಿರ್ತೀವಿ. ನಮಗೆ ತಿಳಿಯುವಂತ ಶಬ್ದ ಒಬ್ರು ಮಾಡಿ ಪ್ಲೀಸ್. ಇಲೆಕ್ಟ್ರಿಕಲ್ ಇಂಡಕ್ಷನ್ ಇದು ಇಂಡಕ್ಷನ್ ಯಾನಿಂಗ್ ಯಾನಿಂಗ್ ಇಸ್ ಇಂಡಕ್ಷನ್ ಒನ್ ಇಂಡಕ್ಸ್ ಅದರ ಫಾಲೋ ವೈ ದಟ್ ಇಸ್ ದ ಸೈನ್ಸ್ ವಾಟ್ ಐ ವಾಂಟ್ ಟು ನೋ ಓಕೆ ಅವನ ಮುಖ ನಾನು ನೋಡಿಲ್ಲ, ನನ್ನ ಮುಖ ಅವ ನೋಡಿಲ್ಲ, ಆದ್ರೆ ಅವ ಫೋನ್ ಒಳಗೆ ಆಕಳಿಕೆ ಮಾಡ್ತಾನ, ನನಗೂ ಫೋನ್ ಒಳಗೆ ಆಕಳಿಕೆ. ನಾ ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿದೀನಿ, ನೋಡಿದೀನಿ ನಾನು. ಇನ್ನು ಇದು ಹೋಗ್ತಾನೆ, ಇದ ನಾವು ನೀವು ಅಕ್ಕಪಕ್ಕ ಕೂತ್ಕೊಂಡು ನಿಮ್ಮ ಮುಖ ನಾವು ನೋಡ್ತಿರ್ತೀವಿ. ಸುಖಿ ದುಃಖಿ ಚಸ್ಯಾತ್ ವಿಚಾರ ಮಾಡ್ತಾನೆ, ಇವನು ಕೇಳೋನು ಯಾವನು ಇರ್ಬೋದು, ಶಾಂತಿ ನಿರ್ಬೋದ ಇಂತ ಪ್ರಶ್ನೆ ಮಾಡೋನು, ಇಂಥ ಪ್ರಶ್ನೆ ಮಾಡುವವನು ಸಾಂಖ್ಯ ನಿರ್ಬೋಧ. ಅದಕ್ಕೆ ಹೇಳ್ತಾರೆ, ಸಾಂಖ್ಯ ಚೋದ್ಯಂ ಸಂಭವತಿ ನಹಿ ಸಾಂಖ್ಯ ಆತ್ಮನಃ ಸುಖ ದುಃಖಾದಿ ಮತ್ವಂ ಇಚ್ಛತಿ. ಇದು ಸಾಂಖ್ಯರ ಪ್ರಶ್ನೆ ಆಗೋದಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಸಾಂಖ್ಯನು ತನ್ನ ಫಿಲಾಸಫಿ ಪ್ರಕಾರ ಜೀವಾತ್ಮರುಗಳಿಗೆ ಸರಿ ಆತ್ಮನಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅನ್ನೋದು ಸಾಂಖ್ಯನು ಒಪ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಸ್ಪಷ್ಟ ಇದೆ ಏನು, ಆತ್ಮ ಸುಖಿನೂ ಆಗುದಿಲ್ಲ ದುಃಖಿನೂ ಆಗುದಿಲ್ಲ, ಇದು ಆತ್ಮನ ಉಪಾಧಿಗೆ ಸಂಬಂಧ ಇಲ್ಲ, ಆತ್ಮನಿಗೆ ಯಾವ ಉಪಾಧಿಗಳ ಸಂಬಂಧವೂ ಇಲ್ಲ. ಅವನಿಗೆ ಸ್ಪಷ್ಟ ಆದ್ಮೇಲೆ ಅದೇ ಪ್ರಶ್ನೆ ಯಾಕೆ ಕೇಳಲಿಕ್ಕೆ ಹೋಗ್ತಾನೆ. ನ ಚ ಇದಂ ಸಾಂಖ್ಯ ಚೋದ್ಯಂ ಸಂಭವತಿ, ಇದು ಸಾಂಖ್ಯರ ಪ್ರಶ್ನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಏಕೆಂದರೆ ಶಬ್ದದ ನೋಡ್ರಿ, ನ ಹಿ ಹಿ ಏಕೆಂದರೆ ಸಾಂಖ್ಯ ಆತ್ಮನಃ ಸುಖ ದುಃಖಾದಿ ಮತ್ತೊಮ್ಮ ನ ಇಚ್ಛತಿ. ಸಾಂಖ್ಯರು ಆತ್ಮನಿಗೆ ಸುಖ ದುಃಖಗಳನ್ನು ಅವ ಅಂತೇಳಿ ಒಪ್ಕೊಳ್ಳೋದೇ ಇಲ್ಲ. ಅವ್ರು ಒಪ್ಕೊಳ್ಳೋದೇ ಇಲ್ಲ ಅಂದ್ರೆ ಬಂತು ಏಕೆ, ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಎಲ್ಲಿಂದ ಬರ್ತದೆ? ಸೊ ಇದು ಯಾರ ಪ್ರಶ್ನೆ ಅಲ್ಲ, ಇದು ಸಾಂಖ್ಯರ ಪ್ರಶ್ನೆ ಅಲ್ಲ. ಹಾಗಾದ್ರೆ ಇದು ವೈಶೇಷಿಕ ಪ್ರಶ್ನೆ ಆಗಿರ್ಬಹುದಾ? ಹೀಗೆ ಜಿಜ್ಞಾಸ ಮಾಡ್ತಾ ಮೂರು ಭಾಷೆಗಳನ್ನು ತರೆದಿದ್ದಾರೆ. ನಾವು ಅದೇ ಮುಂದೆ 137 ವೈಶೇಷಿಕ, ಅದರ ಪುನಃ ಮತ್ತೆ ಸಿದ್ಧಾಂತ 139 ಸಿದ್ಧಾಂತ 139 ಕಥಂ ಪುನಃ ಆತ್ಮಭೇದ ನಿಮಿತ್ತ ಇವ ವ್ಯವಹಾರ ಏಕಸ್ಮಿನ್ ಆತ್ಮನಿ ಅವಿದ್ಯಾಕೃತಃ ಉಪಪದ್ಯತೆ ಇತಿ ಉಚ್ಯತೆ. ಆದಿದ್ದ ಪಕ್ಷದಲ್ಲಿ ಇವು ಭೇದಗಳು ಎಲ್ಲಿಂದ ಬಂದವು? ಕಥಂ ಪುನಃ ಆತ್ಮಭೇದ ನಿಮಿತ್ತ ಇವ ವ್ಯವಹಾರ. ಒಬ್ಬನೇ ಆತ್ಮನಾಗಿದ್ದರೆ ಈ ಒಬ್ಬನೇ ಆತ್ಮನಿಗೆ ಅನೇಕಾನೇಕ ಭೇದ ಸಹಿತವಾದ ವ್ಯವಹಾರಗಳು ಎಲ್ಲಿಂದ ಬಂದವು? ಅವರು ದುಃಖಿಗಳ ಸಮೂಹ. ಸಾರಿ, ದುಃಖಿಗಳ ಸಮೂಹ ಇರುವುದಿಲ್ಲ, ಸುಖಿಗಳ ಸಮೂಹ ಇರುವುದಿಲ್ಲ. ಮತ್ತೇನು, ಅವನು ದುಃಖಿ, ಇವನು ಸುಖಿ, ಮತ್ತೊಬ್ಬ ಸಿಟ್ಟಿನವನು, ಮತ್ತೊಬ್ಬ ಒಬ್ಬೊಬ್ಬರೊಂದು ಇಮೋಷನ್ಸ್, ಒಬ್ಬೊಬ್ಬರದೊಂದು ಕ್ರಿಯಾ, ಒಬ್ಬೊಬ್ಬರದೊಂದು ಕರ್ಮ, ಒಬ್ಬೊಬ್ಬರದೊಂದು ಆಸೆ, ಒಬ್ಬೊಬ್ಬರದೊಂದು ಇಚ್ಛೆ, ಒಂದೊಂದು ಥರ, ಒಂದೊಂದು ಕಾಲದಲ್ಲಿ ಒಂದೊಂದು ಥರ, ಬೆಳಿಗ್ಗೆ ಒಂಥರ ಇಚ್ಛೆ, ಮಧ್ಯಾಹ್ನ ಒಂಥರ ಇಚ್ಛೆ, ಸಂಜೆ ಒಂಥರ ಇಚ್ಛೆ, ರಾತ್ರಿ ಒಂಥರ ಇಚ್ಛೆ, ಇದು ಕಾಗ ಕೂತಿರ್ತಾರಲ್ಲ, ಇಫ್ ಯು ಸ್ಕ್ರೀನ್ ಐ ವಿಲ್ ಗೆಟ್ ಯು ಐಸ್ ಕ್ರೀಮ್ ಅಂತ. ಅವ್ರು ಸ್ಕ್ರೀನ್ ಮಾಡೋದೇ ಇಲ್ಲ, ಸಂಜೆ ಐಸ್ ಕ್ರೀಮ್ ಕೊಡಿಸ್ತಾ ಇಲ್ಲ ಅಂತಾರೆ, ನಾ ಅದನ್ನು ಸ್ಕ್ರೀನ್ ಮಾಡಿಲ್ಲ ಕೊಡಿಸಿಲ್ಲ ಅಂತಾರೆ. ಹೋಗ್ತದ ಆಗಲೇ ಈಗ ಮಾಡ್ತೇವೆ ಕೊಡಿ ಸ್ವಾಮಿ, ಇಲ್ಲ ಅದು ಹೋಗ್ಬಿಡುತ್ತೆ. ಆದ್ರೆ ಐಸ್ ಕ್ರೀಮ್ ತಿನ್ನಬಾರ್ದ್ರಿ, ಒಳ್ಳೇದಲ್ಲ ಅದು, ಐಸ್ ಕ್ರೀಮ್ ತಿನ್ನಬಾರ್ದು, ನಾಟ್ ಗುಡ್ ಫಾರ್ ಹೆಲ್ತ್. ಅದರೊಳಗು ಇವೆಲ್ಲ ಅವ ನೋಡ್ರಿ, ಯಾವ್ದು ಆದಿತ್ಯ, ವೆರಿ ಡೇಂಜರಸ್. ಹಾಗಾದ್ರೆ ಏನಿದೆ ಈ ವ್ಯವಹಾರಕ್ಕೆ ಏನಂತ ಕರೀತೀರಾ ನೀವು? ಈ ವ್ಯವಹಾರಕ್ಕೆ ನಾವು ಹೇಳ್ತೀವಿ ಇವು ಅವಿದ್ಯಾಕೃತ ವ್ಯವಹಾರಗಳು. ಆತ್ಮನಿ ಅವಿದ್ಯಾಕೃತ ಉಪಪದ್ಯತೆ. ಅಜ್ಞಾನದಿಂದಾಗಿ ಜೀವಾತ್ಮನಿಗೆ ಇವತ್ತು ಭಾವಗಳು ಕೂಡಿ ಬಂದಿವೆ ವಿನಃ ಆತ್ಮನಲ್ಲಿ ಇವು ಯಾವೂ ಇಲ್ಲ. ಆ ದೃಷ್ಟಿಯಲ್ಲಿ ಆರನೇ ಶ್ಲೋಕ ಬಂದಿದೆ. ರೂಪ ಕಾರ್ಯ ಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರ ವೈ ವಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ಆಕಾಶಸ್ಯ ನ ಭೇದೋಸ್ತಿ ತದ್ವತ್ ಜೀವೇಷು ನಿರ್ಣಯ ತದ್ವತ್ ಜೀವೇಷು ನಿರ್ಣಯ ರೂಪ ಕಾರ್ಯ ಸಮಾಖ್ಯಾಶ್ಚ ರೂಪ ಕಾರ್ಯ ಸಮಾಖ್ಯಾಶ್ಚ ಭಿದ್ಯಂತೆ ತತ್ರ ತತ್ರ ವೈ ಭಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ಆಕಾಶಸ್ಯ ನ ಭೇದೋಸ್ತಿ ತದ್ವತ್ ಜೀವೇಷು ನಿರ್ಣಯ ತದ್ವತ್ ಜೀವೇಷು ನಿರ್ಣಯ. ಆಕಾಶವು ಬೇರೆ ಬೇರೆ ಬೇರೆ ಬೇರೆ ಉಪಾಧಿಗಳಲ್ಲಿ ಇದ್ದಾಗ ಚಂದದ ಕೇಳು. ಆಕಾಶವು ಬೇರೆ ಬೇರೆ ಬೇರೆ ಬೇರೆ ಉಪಾಧಿಗಳಲ್ಲಿದ್ದಾಗ ಅದರದ್ದು ರೂಪ, ಅದರದ್ದು ಕಾರ್ಯ, ಅದರದ್ದು ಹೆಸರು ಎಲ್ಲವೂ ಕೂಡ ಭಿದ್ಯಂತೆ. ಅಲ್ಲಿ ಅಲ್ಲಿಗೆ ತಕ್ಕಂತೆ ತತ್ರ ತತ್ರ ವೈ ಅಲ್ಲಿಗೆ ಅಲ್ಲಿಗೆ ತಕ್ಕಂತೆ ಭಿದ್ಯಂತೆ ಬೇರೆ ಬೇರೆ ಆಗಿರುತ್ತವೆ. ಅವನ ಅಂಬಾನಿ ಇದು 40 ಅಂತಸ್ತಿನ ಮನೆ ಆದರೆ ನಮ್ಮದು 2 ಅಂತಸ್ತಿನ ಮನೆಯಪ್ಪ. ಯಾಕೆ ತತ್ರ ತತ್ರ ಭೇದ ವೈ ಅಲ್ಲಲ್ಲಿ ಅಲ್ಲಲ್ಲಿ ಭೇದಗಳು ಇರುತ್ತವೆ. ಆ ರೂಪಗಳು ಆ ಆಕಾರಗಳಿಗೆ ತಕ್ಕಂತೆ ಅಲ್ಲಲ್ಲಿ ಭೇದಗಳು ಇರುತ್ತವೆ. ಆದರೆ ಆಕಾಶಸ್ಯ ಭೇದ ಅಸ್ತಿ, ಆಕಾಶದಲ್ಲಿ ಭೇದಗಳು ಇಲ್ಲ. ಹೇಗೋ ಹಾಗೆ ತದ್ವತ ಜೀವೇಶು ನಿರ್ಣಯ. ಶ್ರೀಲಂಕಾದೊಳಗಿನ ಜೀವಾತ್ಮ, ಮದ್ರಾಸ್ ಒಳಗಿನ ಜೀವಾತ್ಮ, ಮಧ್ಯಪ್ರದೇಶ ಜೀವಾತ್ಮ, ಗುಜರಾತ್ ಜೀವಾತ್ಮ ಭಾರಿ ವಿಶೇಷ. ಗುಜರಾತಿ ಜೀವಾತ್ಮ, ಮಹಾರಾಷ್ಟ್ರ ಜೀವಾತ್ಮ, ಕರ್ನಾಟಕ ಜೀವಾತ್ಮ, ಉತ್ತರ ಕರ್ನಾಟಕ ಜೀವಾತ್ಮ. ಉತ್ತರ ಕರ್ನಾಟಕ ಜೀವಾತ್ಮ ಉಪಾಧಿ ಏನು? ರೊಟ್ಟಿ ಚಟ್ನಿ. ರೊಟ್ಟಿ ಚಟ್ನಿ. ಮತ್ತೆ ಬೆಂಗಳೂರು ಮೈಸೂರು ಉಪಾಧಿ ಏನು? ಕಲರ್ ರೈಸ್. ಅದು ಪುಳಿಯೋದನ್ನ ಆಗ್ಬೋದು, ಚಿತ್ರಾನ್ನ ಆಗ್ಬೋದು, ಬಿಸಿಬೇಳೆಬಾತು ಆಗ್ಬೋದು, ಎನಿಥಿಂಗ್ ಕಲರ್ ರೈಸ್. ಎಂತ ದೊಡ್ಡ ಫಂಕ್ಷನ್ ಇರ್ತದೆ, ಐ ಆಮ್ ನಾಟ್ ಜೋಕಿಂಗ್. ಅಡಿಗೆ ಮಾಡೋದೇ ಗೊತ್ತಿಲ್ಲ ಇವರಿಗೆ. ತಿರುವಾಮರಿ ಒಂದ್ಬಿಟ್ಟು 4 ತರ ರೈಸ್ ಮಾಡಿ ಹ್ಯಾಂಗ್ ಕೊಡ್ಬೇಕು? ಹೊಟ್ಟೆ ತುಂಬ ರೈಸ್ ಅಲ್ಲ, ಅದು ರೈಸ್ ಇದ್ದು ರೈಸ್ ಹೋದ್ರು ಮತ್ತೆ ಏನ್ ಮಾಡ ಅದ್ರೊಳಗೆ? ಸ್ವಲ್ಪ ನಿಂಬೆ ಹಣ್ಣು ಜಾಸ್ತಿ, ಸ್ವಲ್ಪ ನಿಂಬೆ ಬರ್ರಿ ನಮ್ಮಲ್ಲಿ ತೋರಿಸ್ತೀವಿ. ಕಡಬ ಬ್ಯಾರೆ, ಹೋಳಿಗಿನ ಬ್ಯಾರೆ, ರೊಟ್ಟಿನ ಬ್ಯಾರೆ, ಚಪಾತಿನ ಬ್ಯಾರೆ. ಎಷ್ಟು ತರ ಬೇಕು ನಿಮಗೆ? ನಮ್ದು ಇನಾಗ್ರೇಷನ್ ಆಗಲಿ 27 ತರ ಸ್ವೀಟ್ಸ್ ಕೊಟ್ಟಿದ್ದೆ. 27 ಕರ್ಚಿಕಾಯಿ ಬೇರೆ, ಚಿರುಟ್ಟಿ ಬೇರೆ ಕೊಟ್ಬಿಡುದು. ಇದಕ್ಕಂತಾರ ಊಟ? ಇದೇನು ಊಟ? ಮತ್ತೆ ಸಮರ್ಥನ ಮಾಡ್ಬೇಕು. ಬಟ್ ಎನಿವೇ, ಹೇಳಿದ್ರೆ ಎಷ್ಟೇ ಉಪಾಧಿಗಳು ಉಪಾಧಿಗಳು ಭೇದವಾಗಿದ್ದರೂ ಕೂಡ ಆತ್ಮ ಒಂದೇ ಹೌದಲ್ಲಿ. ನೀನು ಬೆಂಗಳೂರು ಮೈಸೂರು ಚಿತ್ರಾನ್ನ ಉಂಡ್ರೇನು, ಹುಬ್ಬಳ್ಳಿ ಚಿತ್ರೇನು? ಏನು ಹೇಳಿ, ನಿನ್ನೆ ಹೇಳಿ, ಏನು ಎಲ್ಲ ಏಕ ಅಂತ. ಓನ್ಲಿ ಶಂಕರ ಫಾಲೋವರ್ಸ್ ಕ್ಯಾನ್ ಬಿ ಮೇಕ್ ಹ್ಯಾಪಿ. ನಾವು ಆನಂದವಾಗಿದ್ದೇವೆ, ಏನೇನು ಏನಿಲ್ಲ, ಸುಮ್ಮನೆ ಹಾಸ್ಯ ಮಾಡಬೇಕು, ಸ್ವಲ್ಪ ಚಟಾಕಿ ಹಾರಿಸ್ಬೇಕು ಅಂತ. ಈ ಉತ್ತರ ಕನ್ನಡದಲ್ಲಿ ಚಟಾಕ್ ಅಂದ್ರೆ ಏನು ಗೊತ್ತಾ? ಚಟಾಕು ಅಂತ ಹೇಳಿ ಸೀರಿನೊಳಗ ಅಚ್ಚೇರು ಅಚ್ಚೇರು ಪಾವಸೇರು ಪಾವಸೇರೊಳಗ ಅಲ್ಪಾರು ಅಲ್ಪಾವಾದ ಚಕ ಎರಡು ಚಟಾಕ್ ಅಂದ್ರ ಒಂದು ಅರ್ಪಾವ್ ಎರಡು ಅರ್ಪಾವ್ ಅಂದ್ರ ಒಂದು ಒಂದ್ ಪಾವ್ ಎರಡು ಪಾವ್ ಅಂದ್ರ ಒಂದ್ ಅಚ್ಚೇರು ಎರಡು ಅಚ್ಚೇರು ಅಂದ್ರೆ ಒಂದ್ ಸೇರಲ್ಲಿ ಹಾ ನೋಡ್ರಿ ಮನೆ ಮನೆಗೆ ಇದ್ದಿದ್ದೆವು ಚಟಾಕ್ಗೂ ಇಲ್ಲ ಬಿಜರಿ ಹಾಕ್ಬಿಟ್ಟೆವು ಎಲ್ಲ ಗುಜರಿ ಹೋಗ್ಬಿಡು ಏಕಸ್ಮಿನ್ ಆತ್ಮನಿ ಅವಿದ್ಯಾಕೃತ ಉಪಪದ್ಯತೆ ಇತಿ ಉಚ್ಯತೆ ಕಥಂ ನೀವು ಅವಿದ್ಯೆಯಿಂದ ಆಗಿದೆ ಅವಿದ್ಯೆಯಿಂದಾಗಿ ಹೇಗಾಗಲಿಕ್ಕೆ ಸಾಧ್ಯ ಕಥಂ ಅವಿದ್ಯಾಕೃತ ಅಜ್ಞಾನದಿಂದಾಗಿ ನೀವು ಆಗಿದೆ ಅಂತ ನೀವು ಓಡಿ ಹೋಗ್ಬಿಡ್ತೀರಿ ಹೇಳಿ ನಮ್ಮ ತೊಲೆಯ ಪ್ರಶ್ನೆ ಹಾಗೆ ಉಳಿತದೆ ಅಜ್ಞಾನದಿಂದ ಈ ತಪ್ಪು ಗ್ರಹಿಕೆಗಳು ಯಾಕಾಗು ನಮಗೆ ತಿಳಿಸಿದ್ರು ಹೌದಾ ಓಕೆ ಉಚ್ಚತೆ ತಿಳಿಸುತ್ತೆ ಏನದು ರೂಪ ಕಾರ್ಯ ಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರ ಅಲ್ಲಲ್ಲಿ ಅಲ್ಲಲ್ಲಿಗೆ ತಕ್ಕಂತೆ ರೂಪವು ಬದಲಾಗ್ತದೆ ಕಾರ್ಯ ಬದಲಾಗ್ತದೆ ಮತ್ತು ಹೆಸರು ಕೂಡ ಆಖ್ಯ ಅಂದ್ರೆ ಹೆಸರು ಸಮಾಖ್ಯ ಅಂದ್ರೆ ಅವುಗಳಿಗೆ ಕೊಟ್ಟಿರುವಂತಹ ಹೆಸರುಗಳು ರೂಪ ಕಾರ್ಯ ಹೆಸರು ಇವೆಲ್ಲ ಬೇರೆ ಬೇರೆ ಆಗ್ತವೆ ಆದರೆ ಆಕಾಶಸ್ಯ ಭೇದ ಅಸ್ತಿ ಆಕಾಶದಲ್ಲಿ ಯಾವ ಭೇದಗಳು ಅಲ್ಲ ಅದು 27ನೇ ಅಂತಸ್ತಿನ ಅಪಾರ್ಟ್ಮೆಂಟಿನ ಆಕಾಶ ಇದು ಗ್ರೌಂಡ್ ಫ್ಲೋರ್ನ ಆಕಾಶ ಅಂತವೇನು ಇಲ್ಲ ನಾನು ಎಷ್ಟು ಅಂತಸ್ತಾದ್ರು ಕೊಟ್ಟು ಎಷ್ಟು ಅಪಾರ್ಟ್ಮೆಂಟ್ ಆದ್ರೂ ಕೊಟ್ಟು ಆಕಾಶ ಒಂದೇ ಆದರೆ ಆ ಅಪಾರ್ಟ್ಮೆಂಟ್ ಬೇರೆ ವಿತ್ ಸ್ವಿಮ್ಮಿಂಗ್ ಪೂಲ್ ಗ್ರೌಂಡ್ ಫ್ಲೋರ್ ನ ಸ್ವಿಮ್ಮಿಂಗ್ ಪೂಲ್ ಮಾಡುದಿಲ್ಲ ಅದು ಸೇಫ್ಟಿ ಅಲ್ಲ ಟಾಪ್ ಫ್ಲೋರ್ನೊಳಗೆ ಸ್ವಿಮ್ಮಿಂಗ್ ಪೂಲ್ ಮಾಡ ಅಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಒಡೆದ್ರೆ ಏಕದಂ ಡೈರೆಕ್ಟ್ ನರಕಕ್ಕೆ ನಾವು ಆಕಾಶಕ್ಕೆ ಭೇದ ಇಲ್ಲರಿ ಎಟ್ಟೆ ಅಂತಸ್ ಕಟ್ರಿ ಎಟ್ಟೆ ಕೋಣೆ ಕಟ್ರಿ ಆಕಾಶಕ್ಕೆ ಭೇದ ಇಲ್ಲ ಹೌದೋ ಅದಕ್ಕೆ ಆಕಾಶಸ್ಯ ಭೇದ ನಾಸ್ತಿ ಅದೇ ಪ್ರಕಾರ ತತ್ವಜೀವ ಎಲ್ಲೆಲ್ಲಿಯೂ ವ್ಯಾಪ್ತನಾದಂತಹ ಈ ಜೀವ ಅವನು ಕೂಡ ಯಾವ ಭೇದಗಳು ಇಲ್ಲ ಈ ಜೀವಾತ್ಮ ಸ್ವಾಮಿ ಭೇದ ಇಲ್ಲ ಅಂದ್ರೆ ಪರಮಾತ್ಮ ಅಲ್ವೇ ಇನ್ನೂ ಇಲ್ಲ ಸ್ಟೇಜ್ ಬಾಕಿ ಇದೆ ಅಧಿಕಾರ ಜೀವಾತ್ಮ ತದ್ವತ್ ಜೀವೇಶು ನಿರ್ಣಯ ಅಲ್ಲಿ ಈಗ ಆಕಾಶಕ್ಕೆ ಇವು ಅಂಟಿಕೊಂಡಿಲ್ಲ ಅಂತ ನಿರ್ಣಯ ಮಾಡಿದ್ರು ಹಾಗೆ ಇಲ್ಲಿ ಕೂಡ ಏನ್ ನಿರ್ಣಯ ಮಾಡಬೇಕು ಜೀವನಿಗೆ ಇವು ಅಂಟಿಕೊಂಡಿಲ್ಲ ಘಟಕರಕ ಅಪವರಕಾದಿ ಆಕಾಶಾನಾಂ ಅಲ್ಪತ್ವಂ ಅಲ್ಪತ್ವ ಮಹತ್ವ ಆದಿ ರೂಪಾಣಿ ವಿದ್ಯಂತೆ ಯಥಾ ಕಾರ್ಯಂ ಉದಕ ಉದಕ ಆಹರಣ ಧಾರಣ ಉದಕ ಆಹರಣ ಧಾರಣ ಶಯನಾದಿ ಓಂ